ಸ್ವಲ್ಪ ಬಂದ್ಬಿಡುತ್ತೆ, ನಾಲ್ಕು ನಮೂನಿ ಲಾಭ ಸಿಗುತ್ತೆ ಗ್ರಾಹಕರ. ಮತ್ತೆ ಹೊಳೆ ಅದನ್ನ ಫಾರ್ಮ್ ಗಿಡದ ಆತು ಆದ್ಮೇಲೆ ಮಾಡಿದ್ವಿ ಬಾಸುಮತಿ ತಪ್ಪಲ ಹಾಕ್ತದ ನಾವು. ಬಾಸುಮತಿ ಅಂದ್ರ ಅನ್ನದ ಹಾಕು ತಪ್ಪಲ ಆಯ್ತದ, ಅನ್ನದಾಗ ಒಂದ್ ಕಿಲೋ ಅನ್ನಕ್ಕ ಒಂದ್ ತಪ್ಪಲ ಹಾಕರ ನೂರ್ ರೂಪಾಯಿ ಕೊಟ್ಟ ಅಕ್ಕಿ ತಗೊಂಡ್ಬರ್ತಾರಲ್ಲ ಬಾಸುಮತಿವ, ಆ ಟೈಪ್ ನಮ್ ರೇಷನ್ ಅಕ್ಕಿ ಅಟ್ ರುಚಿ ಅನ್ನಕೈತಿ. ಅನ್ನ ಮತ್ತ ವಾಸ ಬಂದ್ಬಿಡೈತಿ, ಚಂದ ವಾಸ ಬರೈತಿ ಉಣ್ಣಾಕೊಳೆ. ಸಾದಾ ಅಕ್ಕಿ ರೇಷನ್ ಅಕ್ಕಿ ಒಂದ್ ತಪ್ಪಲ ಕಿಲಿ ಒಂದ್ ತಪ್ಪಲ ಹಾಕರ ಅಟ್ ಚಂದ ಅನ್ನಕೈತಿ. ಅದು ನಮ್ದ ಒಂದ್ ಐದಾರು ಗುಂಟೆ ಐತಿ, ನಮ್ದು ಐದಾರು ಗುಂಟೆ ಹೊಲ ಹಚ್ಚಿದ್ನು. ಅದ್ ಒಂದ್ ಗುಂಟೆಕ್ರೆ ಒಂದ್ ಲಕ್ಷ ರೂಪಾಯಿ ಲಾಭ ಆಕೈತಿ ವರ್ಷಕ್. ಅದು ಚಲ ಲಾಭ ಐತಿ, ಏನ್ ಒಮ್ಮೆ ಹೆಚ್ಚಿಬಿಟ್ರೆ ಅದು ಆಲಸ್ ಇದ್ದಂಗ. ದಿನ ಕಬ್ ಕೈಗಿ ಹಿಡ್ಕೊಳ್ಳೋದು ಮರಕ್ ಹೋಯ್ದು, ಹಿಡ್ಕೊಳ್ಳೋದು ಮರಕ್ ಹೋಯ್ದು, ಏನ್ ಕಸ ತೆಗಿಬೇಕು ಗಿಡ ಹೊಡಿಬೇಕಲ್ಲ. ಇಪ್ಪತ್ತು ವರ್ಷ ಲವಣಿಗೆ ಮಾಡಿದ ಹಂಗದವು, ಆ ಪ್ರಕಾರ ಹೋದ್ರೆ ಅದು ಲಾಭ ಆಕೈತಿ. ಅದ ಹೊಲ ಮತ್ತೆ ಮಿಂಟ್ ಅತ್ ಮಾಡಿದ್ವಿ ನಾವು. ಮಿಂಟ್ ಅತ್ ಹೇಳಿ ಅಂದ್ರ ಜಪಾನಿ ಮಿಂಟ್ ಅತ್ತಾರ, ಅದಕ್ಕ ಅವನ್ ಚಾಕ ನಮ್ ನಗಡಿಗೆ ಒಂದ್ ತಪ್ಲಾ ಚಂದ್ರ ನ್ಯಾಚುರಲ್ ಆಗಿ ವಿಕ್ಸ್ ಇರೋ ವಿಕ್ಸ್ಗಳೇ ಇರ ಆ ಟೈಪ್ ನಾವು ನ್ಯಾಚುರಲ್ ತಪ್ಲಾ ಚಂದ್ರ ನಮ್ ಕಸಾರಿಗೆ ಬರ್ದಂಗ ಅದಾಕೈತಿ. ಅದು ಹತ್ತು ರೂಪಾಯಿ ತರು ಮಾರ್ತು. ಮತ್ತ ಅದ ಹೊಲ್ದಾಗ ನಾವು ಒಂದಲಗ ಅಂತ ಮಾಡಿದ್ವಿ. ಒಂದಲಗ ಅಂದ್ರ ನೆನಪಿನ ಶಕ್ತಿ ಹತ್ತಾಗುದು, ಅದು ಹುಡುಗರಿಗೆ ಅದ ಹಾಕಾಕ ಹಾಲಿನ ಹಾಕಿ ಪೌಡರ್ ಕೊಡ್ತಾರ ಅಂತ. ಅದ ಅದ್ರ ಮಾಡ್ತೀನಿ, ನಮ್ದು ಉಪ್ಪಿನಕಾಯಿ ಪ್ಯಾಟ್ರಿ ಐತಿ, ಉಪ್ಪಿನಕಾಯಿ ಹಾಕೋತ್ನ ಹತ್ತು ಗ್ರಾಮ್ ಮತ್ತೆ ಬಂದಾರಿಗೆ ಹತ್ತು ರೂಪಾಯಿ ತರು ಮಾರ್ತು. ಅದು ಲಾಭ ಆಕೈತಿ. ಮತ್ತೆ ಪೇರೆ ಗಿಡ ಮಾಡಿದ್ವಿ ನಾವು ಮುನಿ ಮುಂದೆ ಅಲ್ಲಿ. ಮತ್ತೆ ಪೇರೆ ಗಿಡದ್ದು ಅದು ನಮ್ಮದೊಂದು 80 ಗ್ರಾಮ್ ಅವು ಮುನಿಪುರ್ತ ಫುಲ್ ತಿನ್ನುಪುರ್ತಕ ಆಕೈತಿ. ತಿನ್ನಾಕ ಬಂದ್ ಮಂತ್ರಿ ಕೊಡಾಕ ದಾನ ಮಾಡಾಕನ ಒಂದ್ 60-70 ಗಿಡ ಹಚ್ಚಿದ್ವಿ ನಾವು. ಅದು ಲಾಭ ಆಕೈತಿ. ಅದ್ರ ಬಡ್ಡಿಯಾಗ ಕೋಳಿ ಮಾಡಿದ್ವಿ. ಮತ್ತ ನಾವು ಕೋಳಿಗಳು ಹೆಂಗ್ ಮಾಡಿದ್ವಿಪ್ಪ ಅಂದ್ರ ನಮ್ಮ ಆಡಿ ಫಾರ್ಮ್ ಐತಿ ಮ್ಯಾಲ, ಆಡುಗಳ ಫಾರ್ಮ್ ಮ್ಯಾಲ ಐತಿ. ಮ್ಯಾಲ ಇದ್ರ ನಮ್ಮ ಆಡುಗಳು ಒಂದ್ 40 ಆಡ ಸದ್ಯ. ಅದ್ ಮ್ಯಾಲ ಎಲ್ಲ ನೀರ್ ಕುಡಿಯಾಕ ಉಚ್ಚಿ ಪಲಾಟ್ ಫಾರ್ಮ್ ಮಾಡಿದ್ವಿ, ಉಚ್ಚಿ ಈಕೆ ತಳಗ್ ಬೀಳತಿ. ಮತ್ ನೀರ್ ಕುಡಿಯಾಕ ಬಲವಾಲ್ ಮಾಡಿದ್ವಿ, ಎಲ್ಲ ಮ್ಯಾಲ ಬೀಳ್ತಾರಲ್ಲ ಅದೆಲ್ಲ ತಳಗ ಏನ್ ಮಾಡತಿ ಉಚ್ಚಿ ಈಕೆ ತಳಗ್ ಬಿದ್ರಾಗ ನಾನು ಒಂದು 100 ಕೋಳಿದವು ಸದ್ಯ. ಈಗ ದೊಡ್ಡ 100 ಕೋಳಿದವು. ಅವು ಕೆದಿರಿ ಮೇಯ್ತಿರ್ತೈತಿ. ಕೆದಿರಿ ಮೇದ್ಮೇಲೆ ಗೊಬ್ಬರ ಎಲ್ಲ ತಿರುವೇಟ್ ಹಾಕತ್ ಮಾಡತಿ ಗೊಬ್ಬರ. ಇದ ಗೊಬ್ಬರ ಎಲ್ಲ ಚಕ್ ಹೊಲಕ್ ಹೋಗ್ಬಿಡತಿ. ನಮ್ ಪುದಿನಾಕ ಅದ ಗೊಬ್ಬರ ಓದಿಗಿದ. ಮತ್ತ ಆಡುಗಳಿಗೆ ಮೇವ ಅದ ಗಿಡದ ಜಂಡಿನ ಹುಲ್ಲಿಂದ ಹುಲ್ಲಾಕ ಅದ ಹೊಲಕ್ಕ ಆಡುಗಳು ಮೇವ್ ಬಂದ್ಬಿಡ್ತ ಅದ ಹೊಲದ. ಅಂದ್ರ ಸಮಗ್ರ ಅಲ್ಲಿ ಪುದಿನ ಮಾಡಿದ ರೊಕ್ಕ ನನ್ ಕಿಶಾಕ್ ಬರ್ಬೇಕು. ಮತ್ತ ಅಲ್ಲಿಂದ್ರೆ ಮೇವ್ ಬಂದ್ರಾಗ ಆಡ ಕೋಳಿ ಮಾಡಿದ ರೊಕ್ಕ ನನ್ ಕಿಶಾಕ್ ಬರ್ಬೇಕು. ನಮ್ದು ಹೆಂಗಪ್ಪ ಅಂದ್ರ ಸೈಕಲ್ ಇದ್ದಂಗಿಲ್ಲ, ಸೈಕಲ್ ತೋದ್ರೆ ಹೆಂಗ್ ಬರೋದ್ಯ ಹಂಗ ನಮ್ ಹೊಲನ ನಮ್ ಸೇತಿಗೆನ ಮುಂದ್ ಹೋಗ್ಬೇಕ. ಖರ್ಚ್ ಆಗ್ಬಾರ್ದು, ಆಳ್ ಹತ್ತಬಾರ್ದು, ಮಿಷಿನರ್ ಹತ್ತಬಾರ್ದು, ಜಿನ್ನರ್ ಹಾಕ್ ಬರ್ಬೇಕು. ಸಣ್ಣ ಯಮನಪ್ಪ ರಾಜಾಪುರಿ ಅವರೇ, ನಿಮ್ಮ ಈ ರಾಜನಂತ ಬದುಕು ನಿಮ್ದು, ಯಾಕಂದ್ರೆ ನಿಮ್ಮ ಮಾತು ಕೇಳ್ತಾ ಇದ್ರೆ ನಮ್ಗೆ ಏನ್ ಮಾತ್ರ ಅದು ಗೊತ್ತಾಗ್ತಾ ಇಲ್ಲ. ಸಮಗ್ರ ಕೃಷಿಯಲ್ಲಿ ಇಂಥ ಒಂದು ಲಾಭ ಇದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನೀವು ಮಾಡಿ ತೋರಿಸ್ತಾ ಇದ್ದೀರಾ. ಇವತ್ತು ನಮ್ಮ ರೈತರಿಗೆ ಸಾದಾ ಕೃಷಿ ಮಾಡೋದೇ ಎಷ್ಟೋ ಒಂದು ಸವಾಲಿನಂತ ಕೆಲಸ ಆಗ್ಯದ. ಆದ್ರೆ ಸಮಗ್ರ ಕೃಷಿ ಮಾಡ್ಬೇಕಂತಂದಾಗ ಒಂದಕ್ಕೊಂದು ಪೂರಕವಾದ ಅಂಶಗಳು ಇದಾವ ಅನ್ನೋದು ನಿಮ್ ಮಾತು ಕೇಳಿದ್ರೆ ಗೊತ್ತಾಗ್ತದೆ. ಯಾಕಂದ್ರೆ ನೀವು ಪುದಿನ ಬೆಳಿತೀರಿ, ಈ ಪಾಮ್ ಆಯಿಲ್ ಗಿಡ ಬೆಳಿತೀರಿ, ಮತ್ತೆ ಆಮೇಲೆ ಈ ಕರಿಬೇವು, ಆಮೇಲೆ ಈ ಪೇರಲ್ ಗಿಡ, ಇವೆಲ್ಲ ಏನಿದಲ್ಲ ಇವು ನಿಮಗೆ ಅವು ರೀಸೈಕಲ್ ಆಗೋ ತರ ನೀವು ಆಡುಗಳನ್ನು ಸಾಕಿದ್ದೀರಿ ಎಲೆ ತಿನ್ಲಿಕ್ಕೆ, ಆಡುಗಳ ಇದಾವ ಅಂತಿಕೊಂಡು ಅಲ್ಲಿ ಕೋಳಿಗಳನ್ನ ಸಾಕಿದ್ದೀರಾ. ಹೀಗಾಗಿ ಒಟ್ಟಾರೆ ನಿಮ್ದು ಸಮಗ್ರವಾಗಿ ನಿಮ್ದು ಖರ್ಚೇನೂ ಇಲ್ಲ, ಆದ್ರೆ ನಿಮ್ದು ಲಾಭ ಮಾತ್ರ ತುಂಬಾ ಜಾಸ್ತಿ ಇದೆ. ತುಂಬಾ ಯಶಸ್ವಿಯಾಗಿ ಇದನ್ನ ಪ್ರತಿ ನಿತ್ಯ ಮಾಡ್ತಾ ಇದ್ದೀರಿ. ನಿಮ್ಮಲ್ಲಿ ಆಲಸ್ಯತನ ಅನ್ನೋದಿಲ್ಲ, ಯಾವಾಗ್ಲೂ ನೋಡಿ ಮಾತಾಡ್ತಾ ಇರ್ಬೇಕಿದ್ರು ಕೂಡ ನೀವು ಕರಿಬೇವು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಹೀಗೆ ಒಂದು ತುಂಬಾ ಕ್ರಿಯಾತ್ಮಕವಾಗಿ ಒಂದು ಸಕ್ರಿಯವಾಗಿ ನೀವು ತೊಡಕೊಂಡಿದ್ದಕ್ಕೆ ನಿಮ್ಗೆ ಸಾಕಷ್ಟು ಲಾಭ ಇರ್ಬೋದು. ಈ ಸಮಗ್ರ ಕೃಷಿ ಅಂತ ಮಾಡ್ಬೇಕು ಅಂತ ಹೇಳಿ ಯಶಸ್ವಿಯಾಗಿ ಅನ್ಕೊಂಡಿದ್ದೆ ಅವಾಗ, ಹೇಗೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಸಣ್ಣಪ್ಪ ರಾಜಾಪುರ ಅವರೇ? ಮಾಡೋಣ, ಒಂದ್ 20 ವರ್ಷ ಆದ್ರೆ ಸನಿಯಕ್ ಬಂದ. 20 ವರ್ಷದಿಂದ ಹನ್ನೆರಡು ಗುಂಟೆ ಹೊಲ ಆತರ ಒಟ್ಟ. ನಾವ್ ನಮ್ಮ ಅಪ್ಪನ ಹತ್ತಿರ ಹನ್ನೆರಡು ಗುಂಟೆ ಇತ್ತು, ಹನ್ನೆರಡು ಗುಂಟೆ ಹೊಲ ಇದ್ರು ನಾವ. ಆಗ ಕರಿಬೇವು ಇತ್ತು, ಕರಿಬೇವರ ಬೆಳಗ ಅದ ತೆಗೆದ್ ನಾವು ಪುದಿನ ಹಾಕಿನಿ. ಪುದಿನ ಅಂದ್ರನ ಶಿಕ್ಷಣ ಹಾಕೋತ ಹಾಕೋತ ಹಾಕೋತ ಈಗ ಬಂದ್ ಭೂಮಿನ 2.5 ಎಕರೆ ಭೂಮಿ ಕೊಡ್ತ ತಗೊಂಡ್ರನಾಗ. ನಾವ್ ಅಪ್ಪ ರಾಸ್ತಿ ಬರೀ ಹನ್ನೆರಡು ಗುಂಟೆ ಮೇಲೆ ಭೂಮಿ ತಗೊಂಡ್ ಸಾಧನೆ ಮಾಡಿ ಅವಾರ್ಡ್ ತಗೊಂಡ್ರಿ ಅಲ್ಲ. ಈ ಬಾಳ ಅವಾರ್ಡ್ ಒಂದ್ 12 ಅವಾರ್ಡ್ ತಗೊಂಡ್ರಿ. ಅವೆಲ್ಲ ಸರಿ ಆಗ್ಬಲ್ಲ ಸಾಲ ಅಂದ್ರಿ ನಮ್ದ. ನಮ್ದು ಈಗ ಅಡುಗೆ ಫಾರ್ಮ್ ಐತ್ರಿ, ಅಡುಗೆ ಫಾರ್ಮ್ ಐತೆ ಕೊಳಗೊಳ್ದವು. ಕೊಳಿ ಗೊಬ್ಬರ ಆದ್ರೆ ಹೊಲ ಬರ್ತೈತಿ. ಹೊಲದ್ರ ಮತ್ತೆ ಮಾಡಿದ ಮುಂದ ಪರ್ವಾಳ ಸಾಕಾಣಿಕೆ ಮಾಡಿದ್ವಿ ನಾವು. ಪರ್ವಾಳ ತರ ಮಾಡಿದ್ವು. ಅವು ಪರ್ವಾಳ ಒಂದ್ ಜೋಡಿಗೆ 1000 ರೂಪಾಯಿ ಜೋಡಿ ಮಾರ್ತಾವ. ಲಕ್ಕು ಹದಾರಿಗೆ ಸರ್ತುಗಳ ಸಾಲಿ ಹುಡುಗರ ಬಾಳ ಹೋಯ್ತಾವ. ಅದ್ರದ್ದು ಪರ್ವಾಳದ ಲಾಭ ಐತಿ. ಹಾಳೆ ಮಾಡ್ಕೊಂಡ್ ನಾವ್ ಮತ್ತ ಕೋಳಿ ಮರಿ ತೆಗೆದ್ ನಾವ ಮಿಷನ್ ತಯಾರ ಮಾಡಿದ್ವು. ಮಿಷನ್ ಕರೆಂಟ್ ಮ್ಯಾಗ ತಯಾರ ಮಾಡ್ತು. ಅವು ಮರಿ 50 ರೂಪಾಯಿ ಫ್ರೀ ಮಾಡ್ತು. ಮತ್ತೊಂದ್ 100 ರೈತರ್ತಾವ ನಮ್ಗೆ, ಹೆಚ್ಚ ಕಡಿಮೆ 40-30 ರೈತರ್ತ ದೋಸ್ಕ. ಅವ ಮರಿ ತೆಗಿಸ್ಬೇಕು, ಮರಿನ ಮಾರ್ಕೋತು. ಮತ್ತ ಹೊಳೆ ಮಾಡಿದ್ವು ನಾವು ಉಪ್ಪಿನಕಾಯಿ ಒಂದ್ ಪ್ಯಾಟ್ರಿ ಐತೆ ನಮ್ದು, ಉಪ್ಪಿನಕಾಯಿ ಇದೆ ನಿಂಬೆಕಾಯಿ ಉಪ್ಪಿನಕಾಯಿ ಹಾಕ್ತು. ಅವು 100 ರೂಪಾಯಿ ಕಿಲೋ ಮಾರ್ತು. ಅದ್ರದ್ದು ಚಲ ಲಾಭ ಐತಿ. ಸೈದ ತರದ ತುಟ್ಟಾಗ ಮಾರದ. ಮತ್ತ ಈ ಪ್ರಕಾರ ಮಾಡ್ರಿ ನಮ್ದ ಸಮಗ್ರ ಅಂದ್ರ ಒಂದ್ 10-12 ತರ ಆಯ್ತು ನಮ್ದು. 2.5 ಎಕರೆ 10-12 ತರದ ದಿನ ಬರ್ಬೇಕು. ದಿನ ಹೆಂಗ್ ಬರ್ಬೇಕಪ್ಪ ಅಂದ್ರೆ ಸೈಕಲ್ ಸರ್ಕಿಟ್ ಇದ್ದಂಗ ತಾನ ಓಡ್ಬೇಕು. ಅವತ್ತ ದಿನ ನಾವು ಕಾಯಿಪಲ್ಲೆ ಮೂರು ಮಾರ್ಕೊಂಡ್ ಬರ್ದು ಅವ್ರ ಗಡಬರ ಸಿನಿ ಐತೆ ನಮ್ಗೆ. ಗಡಬರ 5 ಕಿಲೋಮೀಟರ್ ತೊಟ್ಟ ಅಲ್ಲಿ ಹೋಗಿ ಕೊಟ್ಟು ಬರ್ದು ಮಾತು ಗೊಳೆ ಮಾಡ್ಕೊಳ್ಳೋದು. ಕೊಟ್ಟು ಬರ್ದು ಮಾತು ಗೊಳೆ ಮಾಡ್ಕೊಳ್ಳೋದು. ದಿನ ಈ ಪ್ರಕಾರ ಮಾಡಿದ್ರೆ ದಿನ ರೊಕ್ಕ ಬರ್ತೈತೆ ಹೇಳಕ್ ಎಲ್ಲರಿಗೂ ಇಷ್ಟಪಡ್ತು. ಎಲ್ಲಾರಂತ ಮಾಡಬಹುದು ಅಂದ್ರೆ ನಮ್ದು ರೈತರಿಗೆ ಹೊಲ ಬೇಕು. ಹೊಲ ಹಾಕೋದಾಗ ದನಗಳು ಬೇಕು. ದನಗಳು ಗೊಬ್ಬರ ಹೊಲಕ್ಕೋತು ಇವೆಲ್ಲ ನಮ್ ಗಾಡಿಗೊಳ ಮನಿಗೊಳ ಬಿಲ್ಡಿಂಗ್ ಎಲ್ಲಾ ಮಾಡ್ಕೊಂಡು ಅಂತೇಳಿ ಎಲ್ಲಾರು ಹೇಳಕ್ ಸಂತೋಷ ಹೇಳ್ತು. ಎಲ್ಲಾರು ಇದ್ರ ಮಾಡ್ರಿ, ಸಮಗ್ರ ಮಾಡ್ರೆ ಎಲ್ಲಾರು ಚಲೋ ಆಗೈತೆ ಹೇಳಕ್ ನಾವು ಇಷ್ಟಪಡ್ತೇವೆ. ರಾಜಾಪುರ ಅವರೇ, ನಿಮ್ಮ ಮಾತು ಕೇಳ್ತಾ ಇದ್ರೆ ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ಒಬ್ಬ ಯಶಸ್ವಿ ರೈತ ಹೆಂಗಿರ್ಬೇಕು ಅನ್ನೋದನ್ನ ನೀವು ಮಾಡಿ ತೋರಿಸಿರಿ. ಮನೆಯಲ್ಲಿ ಜನ ಇಟ್ಕೊಂಡೆ ನಿಮ್ ಮನೆಯವರೇ ಎಲ್ಲ ಸೇರಿ ನೀವು ಮಾಡ್ತಾ ಇದ್ದೀರಿ. ನೀವು ಹಸುಗಳನ್ನ ಸಾಕಿದ್ರೇನು? ಎಷ್ಟು ದನಗಳಿದಾವು ಈಗ? ಮಾನ್ಯ ಒಂದ್ ಹೋರಿ ಮಾರಿಂದ 50 ಸಾವಿರ. ಈಗ ಮತ್ತ ಒಂದ್ ಆಕಳ ಐತಿ, ಒಂದ್ ಆಕಳ ಕರ ಐತಿ, ಒಂದ್ ಎಮ್ಮೆ ಐತಿ, 56 ಇದಾವು, ಒಂದ್ 100 ಕೋಳಿ ಇದಾವು. ಪಾರಿವಾಳದವ್ರಿ ಆಯ್ತು, ಒಂದ್ 15 ತರ ಆಯ್ತು. ಜಾನುವಾರುಗಳನ್ನು ಕೂಡ ಸಾಕಿರಿ, ಹಾಗೇನೆ ಮೊಲ ಹೇಳ್ತಾ ಇದ್ರಿ, ಪಾರಿವಾಳ ಹೇಳ್ತಾ ಇದ್ರಿ, ಆಡುಗಳನ್ನು ಸಾಕಿದ್ದೀರಿ. ಆಮೇಲೆ ನೀವು ಇದು ಫಾರ್ಮ್ ಇದೆ ನಿಮ್ದು, ಅಂದ್ರೆ ನಿಮ್ಮ ಹೊಲಗಳಿಗೆ ಬೇಕಾದಂತ ಗೊಬ್ಬರ ಸಾಕಷ್ಟು ಯಥೇಚ್ಛವಾಗಿ ತಯಾರಾಗ್ತಾ ಇದೆ. ಈಗ ಜೀವಾಮೃತ ತಯಾರು ಮಾಡ್ತೀರಿ, ನೀವು ಹೇಗೆ ಜೀವಾಮೃತ ತಯಾರು ಮಾಡ್ತೀರಿ ಗೊಬ್ಬರ ಆಗಿ ಅಥವಾ ಹೊಲಕ್ಕೆ ಉಪಾಯ ಮಾಡ್ಲಿಕ್ಕೆ? ಅದನ್ನ ಆಕಳ ಶಗನ 10 ಲೀಟರ್ ಆಕ ಉಚ್ಚಿ 2 ಕಿಲೋ ಅಡಗಾಳ ಅಡಗಾಳ ಹಿಚ್ಚಿ ಹೆಚ್ಚಾಗಿ 2 ಕಿಲೋ 2 ಕಿಲೋ ಇದ್ದಲ್ಲ ಮತ್ತ ಹಾಕೇಶನ್ ತಿರುಗಾಡಿದ್ರು ಅದನ್ನ ಒಂದ್ 2 ಬಗ್ಸ್ ಮಣ್ಣು ಹಾಕಿಸಿದ್ರಿ 20 ದಿವಸ ಬಿಟ್ರ ತಯಾರಾಗೈತ್ರಿ. ಅದನ್ನ ಹೊಲಕ್ಕೆ ಬಡಿಯಾಕ ನಡೀತಿ, ಅದು ಡ್ರಿಪ್ಲೇ ಒಳಗ್ ನೀವು ಒತ್ಸಾಕು ನಡೀತಿರ. ಅದ 200 ಲೀಟರ್ ಒಳಗ್ ಒಚ್ಚಿರೋ ಒಂದ್ ಚಲೋ ಲಗುರು ಹೋದಾಗ ತಾಕತ್ ಹಾಕೈತಿರ ಅದು ಜೀವಾಮೃತ ಮಾಡ್ರಿ. ಅದ್ ಚಲೋ ಐತೆ, ಅದು ಚಲೋ ಐತ್ರಿ. ನಾವ್ ಆಕ ಉಚ್ಚ ಭವಿಷ್ಯ ಟ್ಯಾಂಕ್ ಮಾಡಿದ್ರು ದೊಡ್ಡದ, ಆ ಭವಿಷ್ಯ ಟ್ಯಾಂಕ್ ಅಲ್ಲಿ ಅವಾಗ ಉಚ್ಚ ನೀರು ಹೊಲಕ್ಕೆ ಹೋಗ್ಬಿಡ್ತಾರಲ್ಲ. ಸಣ್ಣ ಯಮನಪ್ಪ ರಾಜಾಪುರಿ ಅವರೇ, ಈಗ ನಿಮ್ ಹೊಲದಾಗ ಕಸುವು ಬರೋ ಕಾರಣ ಅಂದ್ರೆ ನೀವು ಈ ತರ ಸಮಗ್ರ ಕೃಷಿ ಮಾಡ್ತಾ ಇರೋದೇ, ರೀಸೈಕಲ್ ಆಗ್ತಾ ಇದೆಯಲ್ಲ. ನೀವು ಆಡುಗಳನ್ನ ಸಾಕಿದ್ದೀರಿ, ಆಮೇಲೆ ಕೋಳಿಗಳನ್ನ ಸಾಕಿದ್ದೀರಿ, ದನಗಳನ್ನ ಸಾಕಿದ್ದೀರಿ, ಇವೆಲ್ಲ ಇದರಿಂದ ನಿಮಗೆ ಗೊಬ್ಬರದ ಯಥೇಚ್ಛವಾಗಿ ಸಂಗ್ರಹ ಆಗುತ್ತೆ. ಹೀಗಾಗಿ ನಿಮ್ಮ ಮಣ್ಣಿನಲ್ಲೇ ಕಸುವದ ಅಂದ್ರೆ ಮಣ್ಣಿನಲ್ಲಿ ಜೀವ ಇದ್ರೆ ಮಾತ್ರ ನಾವು ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ. ನಮಗೆ ಹೆಂಗ್ ಜೀವ ಇರೋದು ಮುಖ್ಯನೋ ಅಷ್ಟೇ ಹೊಲದಲ್ಲಿ ಮಣ್ಣಿಗೆ ಜೀವ ಇರೋದು ಅಷ್ಟೇ ಮುಖ್ಯ. ಎರೆಹುಳು ಸಾಕಾಣಿಕೆ ಆಗ್ತಾ ಇರ್ಬೇಕಲ್ಲ? ಅದು ಐತ್ರ, ಎರೆಹುಳು ಸಾಕಾಣಿಕೆ ಮಾಡ್ತಾವ, ತೊಟ್ಟಿ ಮಾಡಿಸೋದ್ರಿ, 3 ತೊಟ್ಟಿ ಅದಾರವ, ಅವತ್ರ ಎರೆಹುಳು ಮಾಡ್ಕೋತೀರಿ, ಗೊಬ್ಬರ ಅದೋ ಗೊಬ್ಬರ ಹೊಲಕ್ಕೆ ಹಾಕ್ತಾರೆ. ಮತ್ತೆ ನಾವು ಹೊಲಗಳಿಗೆ ಒಟ್ಟು ಹೆಚ್ಚಾನೆ ನಮ್ಗೆ ಸಗಣಿ ಗೊಬ್ಬರ ಇದ್ರೆ ಹೊಲ ರೀ, ನಾವು ಸರ್ಕಾರಿ ಗೊಬ್ಬರ ಇಕ್ಕಿದ್ರೆ ಸಗಣಿ ಗೊಬ್ಬರದಾಗ ಭೂಮಿ ಬಹಳ ತಾಕತ್ ಆಕೈತಿ. ಅದಕ್ಕಾಗಿ ನಾವು ಒಟ್ಟು ಸಗಣಿ ಗೊಬ್ಬರ ಇದ್ರೆ ಹೊಲ ರೈತರೇ. ನಿತ್ಯ ಹರಿದ್ವರ್ಣ ಅಂತಾರಲ್ಲ, ಪ್ರತಿನಿತ್ಯ ನಿಮ್ಮಲ್ಲಿ ಒಂದು ಹಸಿರಿನ ವಾತಾವರಣ ಇದೆ, ಪ್ರತಿನಿತ್ಯ ನಮ್ಮ ಮನಸ್ಸಿನಲ್ಲಿ ಸಂತೋಷದ ವಾತಾವರಣ ಇದೆ, ಎಲ್ಲ ಸೇರಿ ಕೆಲಸ ಮಾಡ್ತೀರಿ. ಈಗ ನಮ್ಮ ರೈತ ಬಾಂಧವರು ಏನ್ ಮಾಡ್ತಾರೆ ಗೊತ್ತೇನ್ರಿ, ವರ್ಷಕ್ಕೆ 1-2 ಪೀಕ್ ತೆಗಿತಾರಲ್ಲ, ಆಮೇಲೆ ಅದನ್ನ ಮಾರುಕಟ್ಟೆ ಮಾಡೋದ್ರಲ್ಲಿ ಸೋಲ್ತಾರೆ. ಬಂದ ಪೀಕ್ ಕೂಡ ಸರಿಯಾಗಿ ಬೆಲೆ ಸಿಗೋದಿಲ್ಲ ಎಷ್ಟೋ ಸಾರಿ. ನೀವು ಮಾರುಕಟ್ಟೆ ಮಾಡೋದು ಕೂಡ ನಿಮ್ದು ವಿಶಿಷ್ಟ ವಿಧಾನದ, ಹೇಗೆ ಅದರಲ್ಲಿ ಯಶಸ್ವಿಯಾಗಿದ್ದೀರಿ? ನಮ್ಮ ರೈತ ಬಾಂಧವರಿಗೆ ಕಿವಿ ಮಾತು ಹೇಳ್ಬೋದಾ? ಅಲ್ಲಿ ಯಶಸ್ವಿನೇ ಆಗ್ಬೇಕಲ್ಲ, ಟಮಾಟಿ ದಿನನಿತ್ಯ ಬರೋದೇ ನಾನು ನಾವು ಅಲ್ಲಿ ಅವ್ರು ಆರ್ಡರ್ ಕೊಡ್ತಾರೆ ನಮಗೆ, ನೀವು ಇವತ್ತು ಎಷ್ಟು ಕಟ್ ಮಾಡ್ರಿ, ಇವತ್ತು ಎಷ್ಟು ಕಟ್ ಮಾಡ್ರಿ ಟೈಲ್ಸಿಂದ, ಇವತ್ತು ಈಗ ಕಟ್ ಮಾಡ್ರಿ ಅಂದ್ರೆ ನಾವು ಕಟ್ ಅವ್ರು ಯಾವಾಗ ಹೇಳ್ತಾರೆ ಆಗ ಕಟ್ ಮಾಡ್ರೆ ರೇಟ್ ನಮಗೆ ಕೈಮ ರೇಟ್ ಒಂದೇ ರೇಟ್ ವರ್ಷಕ್ಕಾರಿ, ದಿವಸಕ್ಕೆ 4,000-5,000 ಹಿಂಗೆ. ಇಲ್ಲಿ ನಮ್ಮನೆ 50 ಎಕರೆ ಐತೆ ನಮ್ಮ ತೋಟದಾಗ, ಇಲ್ಲಿ 50 ಎಕರೆ ಇದ್ರೂ ಕಡಿಮೆ ಆಕೈತಿ, 1 ಎಕರೆ 5-6 ಲಕ್ಷ ರೂಪಾಯಿ ಆಗೈತಿ ಪುದಿನಾದ್ರಿ. ಆದ್ರೆ ಒಟ್ಟು ಕಾಯಂ ಗಿರಿಕ್ ಇರ್ತಾವು, ನಾವು ಕಾಯಂ ಅವ್ರಿಗೆ ಕೊಡದ, ಅವ್ರ ಜನ ಹೇಳ್ತಾರೆ ನಾಳೆ ಎಟ್ಟಬೇಕು ಅದಾವ್ ಹೇಳಿ ನೋಡಿ ನಾವು ಕಟ್ ಮಾಡೋದು, ಅದಾವ್ ಕಟ್ ಮಾಡ್ಕೊಂಡು ಪ್ಯಾಟಿಗೆ ಹೋದ್ರೆ ಸಹಿ ಆಕೈತ್ರಿ. ಅದು ನೀ ಯಾವ್ದೋ ಮಾಲ್ ಮಾಡ್ರಿ, ಅವ್ರ ಆರ್ಡರ್ ಹಿಡ್ಕೊಂಡು ಕಟ್ ಮಾಡ್ರೆ ಯಾವ್ದು ಎಲ್ಲ ತೃಪ್ತಿ ಆಕೈತ್ರಿ. ಈ ಪ್ರಕಾರ ಮಾಡ್ರೆ ಲಾಭ ಆಕೈತ್ರಿ, ಹಂಗ ಒಮ್ಮೆ ಕಿತ್ಕೊಂಡು ಆದ್ರೆ ಸಹಿ ಆಗ್ಬಿಡ್ತಾರ. ಸಣ್ಣ ಯಮನಪ್ಪ ರಾಜಾಪುರಿ ಅವರೇ, ಬಹಳ ಸಂತೋಷ ಆಗ್ತದೆ ನಿಮ್ ಮಾತು ಕೇಳ್ತಾ ಇದ್ರೆ. ನೀವು ತುಂಬಾ ಯಶಸ್ವಿ ರೈತರಿದ್ದೀರಿ, ಸಮಗ್ರ ಕೃಷಿಯೊಳಗ ಸಮಗ್ರವಾಗಿ ಯಶಸ್ಸನ್ನು ಗಳಿಸಿದ್ದೀರಿ. ಈಗ ನಿಮ್ಮ ಮನೆಯವರ ಪರಿಚಯ ಎಲ್ಲ ಮಾಡ್ಕೊಡ್ಬೋದ? ಹೇಗೆ ನೀವು ಆಳ ಕಾಳಿಂದ ವ್ಯವಸ್ಥೆ ಎಲ್ಲ ಹೆಂಗ್ ಮಾಡ್ಕೋತೀರಿ? ಮನೆಯವರೇ ಎಷ್ಟು ಜನ ಇದ್ದೀರಿ? 6 ಮಂದಿ ಹೆಣ್ಮಕ್ಳು ಇಲ್ಲಾರ್ರಿ, 3 ಮಂದಿ ಗಂಡ್ಮಕ್ಳು ಇಲ್ಲಾರ್ರಿ, 9 ಜನ ಇದ್ರಿ. ಅವ್ರ ಏನ್ ಮಾಡ್ರು, ಒಬ್ಬ ಮಗ ಬ್ಯಾರೆ ಹುಯ್ಯ ಅಂದ್ರೆ ದೊಡ್ಡವ್, ಬ್ಯಾರೆ ಹೋದ್ರೆ ಅವ್ ಕಾಯಿಪಲ್ಲಿ ಅವರ್ ಮಾಡ್ತಾನ್ರಿ, ಬಹಳ ದೊಡ್ಡ ಸೌಕರ್ದನ್ರಿ ಬ್ಯಾರೆ. ಮತ್ ಒಬ್ಬ ಮಗ ನಮ್ ಹೊರದಾಗ ಬಿಡ್ದಾನ್ರಿ, ಈಗ ಒಬ್ಬ ಮಗ ಈಗ 11ನೇ ಚೌಕನು, ಅವತ್ತ ಚೆಂಜಾಳೆ ಹರಿವತ್ತ ಪಲ್ಯ ಮಾರಾಕ ಅವ್ ಹೋಗ್ತಾನ, ಮಾಡೋದೇನಿರ್ದಲ್ಲ ಅದ, ಅವ್ರ ಫೋನ್ ಹಚ್ಚಿರ್ತಾರ ಹೋಗಿ ಕೊಟ್ಟು ಬರ್ದ ಹುಡುಗಿ, ಆ ಪ್ರಕಾರ ಹಿಡ್ಬಂಗ್ ಮಾಡ್ತಾನು. ಒಬ್ಬಕ್ಕೆ ಮಗಳ 6 ಮಂದಿ ಒಬ್ಬಕ್ಕಿದವು, ಅವ್ರು ಹೋದ್ರ ನಾನ ಹೆಂಡತಿ ಇಬ್ರು ಉಳಿತೀರಿ ತೊಳದಾಗ. ಇತ್ತಿದ್ರ ನಾವ ದಿನನಿತ್ಯ ಅಂದ್ರ ಯಾವ ಚಚ್ಚನಕ ಕೊಳೆ ಮಾಡ್ಕೋತಾರ, ನಾವು ಕರಿಬಂ ಮುದಿಟ್ಕೊಳ್ಳೋದು, ಪುದ್ನಾ ಕೊಲಿಟ್ಕೊಳ್ಳೋದು, ಅದು ಯಾವಾಗ ಹೇಳ್ತಾರ ಮಾಡಿಟ್ಕೊಂಡ್ರಿ, ಏನ್ ತಗದ್ ಬಾಳ ಅಲ್ರಿ. ನಾವ್ 60 ಗಂಟೆ ಸಲ ಮೇವ್ ಹಾಕ್ತಾರೆ, 6 ಗಂಟೆ ಸಲ ಮೇವ್ ಹಾಕಿ ಒಟ್ಟ ಅವನ್ನ ನೀರ್ ಕುಡಿ ತಾಮೈತಿ, ಕಣಾವ್ ಕುಡಿತಾವು, ಮತ್ತ ಯಾವ ಕಾಯಿಪಲ್ಲಿ ಬೇಕಾದ್ ಮಾಡಿ ಮಾಡಿ ಕೊಳೆ ಮಾಡಿಟ್ಕೊಂಡು ಹೋಗ್ಬಿಡು. ಒಬ್ಬರ ಇಬ್ಬರ ಕುಲಿಯರ್ ಇರ್ತಾರೋ ಇಲ್ಲ ಕಣ ಹತ್ತು ಇಬ್ಬರ ಗಂಟೆ ಅಂತಾನೆ ಇವೆಲ್ಲ ಜನತೆ ಹಾಕ್ತಾರೆ. ನೀವೊಬ್ಬ ಮಾದರಿ ರೈತರಾಗಿದ್ದೀರಿ ಅಂದ್ರೆ ಆಳು ಕಾಳಿನ ಒಂದು ಅವ್ರ ಆದಿಂದಳು ಕೂಡ ಇಲ್ಲ, ನೀವು ಆಳು ಕಾಳು ಬೇಕಂತಿಲ್ಲ, ನೀವೇ ಮನೆಯವರೆಲ್ಲ ಸೇರ್ ಮಾಡೋ ಸಾಧ್ಯತೆ ಇದೆ, ಮತ್ತೆ ತುಂಬಾ ದೊಡ್ಡ ಕುಟುಂಬವನ್ನ ಸಾಕಿದ್ದೀರಿ. ಮುಖ್ಯವಾಗಿ ನಿಮ್ಮ ದೊಡ್ಡ ಕುಟುಂಬದ ಸದಸ್ಯರು ಅಂದ್ರೆ ಈ ಆಡು, ಆಮೇಲೆ ಈ ಪಾರಿವಾಳ, ಆಮೇಲೆ ಮೊಲ, ಮತ್ತೆ ಕೋಳಿಗಳು, ಮತ್ತೆ ಹಸುಗಳು, ಇವಕ್ಕಿಂತ ಹೆಚ್ಚಿನ ಕುಟುಂಬ ಬೇಕೇನ್ರಿ? ನೀವು ಎಷ್ಟು ರೀತಿ ನೋಡ್ಕೋತಾ ಇದ್ದಾರೆ? ಹೀಗಾಗಿ ನಿಮ್ಮ ಹೊಲ ಯಾವಾಗ್ಲೂ ಕೂಡ ಹಸಿರು ಹಸಿರಾಗಿದೆ, ಮತ್ತ ಮಣ್ಣಿನಲ್ಲಿ ಸಾಕಷ್ಟು ಜೀವ ಇದೆ ಅಲ್ಲ, ನಿಮ್ಗೆ ಅನ್ಸುತ್ತಲ್ಲ? ಹೌದ್ ಹೌದ್ ಸರ್, ಭೂಮಿ ಎಲ್ಲ ಕಸು ಹೋಯ್ತಾರೆ, ನಾವು ಈ ತರ ಬೆಳೆಯಕ್ಕಾಕೈತ್ರಿ. ಭೂಮಿ ರಗಡ್ ಕಸು ಮಾಡಿದ್ರು, ನಾವು ಜಗ್ಜಿ ಎಲ್ಲ ಸಗಣಿ ಗೊಬ್ಬರ ಎಲ್ಲ ಹೊಲಕಾಕ್ತು, ಅನ್ನ ಭೂಮಿಗಳು ಚಲೋ ಅದಾವ್ರಿ. 12 ತಿಂಗಳು 1 ತಿಂಗಳು ಬಂದಿರೋದಲ್ರಿ. ನಿಮ್ಮ ಹಸು ಮತ್ತೆ ಆಡು ಇದ್ರ ಕೂಡ ನಿಮ್ ಸಂಬಂಧ ಹೇಳ್ಕೊಡ್ರಿ. ಹೌದ್ ಸರ್, ನಾವು ನಮ್ಮಲ್ಲಿ ಮೇವ್ ಮಾಡಿದ್ರು, ನಾವು 4-5 ತರ ಹೊಸ ಚೇಜ್ ಇದಾವ್, ಕೆಂಪು ಚೇಜಿ, ಅವ್ ಚಜ್ಜಿ ಚಗಚಿ ಮೇವಿನಾಗ ಉಸಿರಲ್ ಮೇ ಚಜ್ಜಿ ಐತ್ರಿ. ಹಿಂಗೆಲ್ಲ ಒಟ್ಟು ಹೊಸ ಹೊಸ ಅದಾವು ನಮ್ಮಲ್ಲಿ ರೇಷ್ಮೆ ಐತಿ. ಒಡ್ಡಿಗೆಲ್ಲ ಬುದ್ಧಿಗೆಲ್ಲ ರೇಷ್ಮೆ ಹಚ್ಚಿದ್ರು ನಾವು ಸೂಪ ಬಲ ಹಚ್ಚಿದ್ರು. ಈ ಪ್ರಕಾರ ಎಲ್ಲ ನಾವು ನಮ್ಮಲ್ಲೇ ಮಾಡಿದ್ವಿ. ನಾನು ಪುಕಾಟನ ನಾವು ಬರೈತಿ, ಪುಕಾಟನ ನಮ್ಗೆ ಆಡ್ ಹಿಕ್ಕಿ ಗೊಬ್ಬರ ಹಾಕೈತಿ, ಆಡ್ ರೊಕ್ಕ ಪುಕಾಟ ಬಂದ್ಬಿಡ್ತಾವ್ ಮಾಡಿದ ಮುಡಿ ಬಲ್ಲ. ಈ ಪ್ರಕಾರ ಹೆಚ್ಚು ಹೆಚ್ಚು ಲಾಭ ಐತ್ರಿ, ಚಲೋ ಐತೆ, ಎಲ್ಲಾರು ಮಾಡಬಹುದ್ರಿ. ಸಣ್ಣ ಯಮುನಪ್ಪ ರಾಜಾಪುರ ಅವ್ರೆ, ಬಹಳ ವಿಸ್ತೃತವಾಗಿ ನೀವು ಮಾತಾಡ್ತಾ ಇದ್ದೀರಿ. ಅಂದ್ರೆ ಒಬ್ಬ ಯಶಸ್ವಿ ರೈತ ಅಂದ್ರೆ ನಿಮ್ಮ ನೋಡಿದ್ರೆ, ನಿಮ್ಮ ಮಾತುಗಳು ಕೇಳ್ತಾ ಇದ್ರೆ ಎಲ್ಲರಿಗೂ ಕೂಡ ಒಂದು ಹುಮ್ಮಸ್ ಬರ್ತದೆ. ಸಣ್ಣ ಸಣ್ಣ ರೈತರಿಗೆ ಸಾಕಷ್ಟು ದೊಡ್ಡ ರೈತರ ಹತ್ರ ಹೋಗಿ ಕೆಲಸ ಮಾಡುವ ಪ್ರಸಂಗ ಬಂದದೆ. ಕೆಲವೊಬ್ರು ಒಂದ್ ಎರಡು ಎಕರೆ ಇರ್ತದೆ, ಅವರು ಬೆಳಿಲಿಕ್ಕೆ ಆಗದೇನೆ ಎಷ್ಟೋ ಹೊಲಗಳನ್ನ ಅವರು ಸಾಗುವಳಿ ಮಾಡ್ತಾನೆ ಇಲ್ಲ, ಅವರು ಬರಡ ಬಿಟ್ಬಿಟ್ಟಿರ್ತಾರೆ. ಆಮೇಲೆ ಸಾಗುವಳಿ ಮಾಡಿದ್ರು ಕೂಡ ಆಳು ಕಾಳು ಎಲ್ಲ ಲೆಕ್ಕ ತೆಗೆದ್ರೆ ಲಾಭ ನೋಡಿದ್ರೆ 1,000 2,000 ಬಹಳ 10,000 ಹಿಂಗೆ ಸಾಕಷ್ಟು ತೊಂದರೆ ಒಳಗ ನಮ್ಮ ರೈತರು ಇದ್ದಾರೆ. ಯಶಸ್ವಿಯಾಗಿ ಒಬ್ಬ ಸಣ್ಣ ರೈತ ಆದ್ರೂ ಕೂಡ ನಿಮ್ ಹಾಗೆ ಬದುಕಬೇಕು ಅಂತಂದ್ರೆ ಯಾವ ರೀತಿ ನಮ್ಮ ರೈತ ಬಾಂಧವರು ತಮ್ಮ ಮಾತುಗಳನ್ನ ಕೇಳಬೇಕು, ಯಾವ ರೀತಿ ಕೃಷಿಯಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು, ಅದ್ರ ಬಗ್ಗೆ ಮಾಹಿತಿ ಕೊಡಬಹುದೇನು? ಸಣ್ಣ ರೈತರು ಬದುಕಾಕ್ರಿ, ಒಂದ್ ಒಂದ್ ತೊಡೆನ ಭೂಮಿ ಇದ್ರು ಒಂದ್ ನಾಲ್ಕ ಆಡ ಈ ತೊಗರನ ತಗೊಂಡ್ಬರ್ ನಾವು ನಮ್ ತೊಗರ ಬದುಕ ಸಿಗ್ತಾವ್ರಿ. ಗಂಡು ಬದುಕ ಒಂದ್ ಐದ ಬದುಕ ತಂದ್ರು ಬರೀ 4 ಮೇಸರ ಎಪ್ಪಡಿ ಹಾಕೈತಿ. ನಾಲ್ಕ ತಿಂಗಳದಾಗ ಚಂದಾಗ ಕಾಳ ಮೇವು ಹಾಕಿ ಮೇಸರ 4 5,000 10,000 ಮಾರೈತ್ರಿ. ಆ ಪ್ರಕಾರ ತಂದ್ ಮೇಸರ ಆ ಊರ ಈ ಊರ ಆ ದೋಸ್ತ ಈ ದೋಸ್ತ ಅಡ್ಡಾಡಕ್ ಹೋಗಿಲ್ಲ ಅಂತ ಬದುಕ ತಂದ್ ಮೇಸರ 4 ತಿಂಗಳದಾಗ ಎಪ್ಪಡಿ ಹಾಕೈತಿ ಆಡ್ಬೋದು. ತೊಗರ್ ಮಡಿಲ್ಲ ನಾವು ಅಡ್ಡಾಡಕ ಹೋದ್ರ ಅವ್ನ್ ಮೆಸಂಗಿಲ್ಲ, ಅವ್ನು ಅವ್ನ ಹೊಲನು ಇರೋಂಗಿಲ್ಲ, ಅಡ್ಡಾಡಕ ಹೊರ ಉಪವಾಸ ಹಾಕೋರಿ. ಮತ್ ಚಂದಾಗ ನಾವು ಊರಿಗೆ ರಜಾದ ಬಿಟ್ಟು ಮೇಸರ 4 ಎಪ್ಪಡಿ ಹಾಕೈತಿ ಆದ್ರಕ್ಕೆ ನಾವು ಹಾಕಿ ಕೊಡ್ತು. ಹೆಂಗ್ ಹಾಕಿ ಕೊಡ್ತು ಅಂದ್ರ ಆ ನಾವ್ ಹೇಳ್ದಂಗ ಅವ್ರು ಮಾಡ್ಕೋಬೇಕ್ರಿ. ಅದ್ ಮಾಡ್ರ ರಗಡ್ ಲಾಭ ಆಕೈತ್ರಿ, ಎಲ್ಲಾ ತರದ ಲಾಭ ಐತ್ರಿ, ಎಲ್ಲಾ ತರದಾಗ್ರಿ. ಆದ್ರೆ ನೀವು ಮಾಡೋ ರೈತ ಬೇಕು ನೋಡ್ರಿ. ಸಣ್ಣ ಯಮುನಪ್ಪ ರಾಜಾಪುರ ಅವ್ರೆ, ನಿಮ್ಮ ಮಾತು ಕೇಳ್ತಾ ಇದ್ರೆ ತುಂಬಾ ಸಂತೋಷ ಆಗುತ್ತೆ. ತುಂಬಾ ಯಶಸ್ವಿಯಾಗಿ ನೀವು ನಿಮ್ಮ ಒಂದು ಬದುಕಿನೊಳಗೆ ರೈತಾಪಿ ಬದುಕಿನೊಳಗೆ ಯಶಸ್ಸನ್ನು ಗಳಿಸಿರಿ. ಸಮಗ್ರ ಕೃಷಿ ಮಾಡಿಕೊಂಡು ಸಾಕಷ್ಟು ಜಾನುವಾರುಗಳು ಆಗ್ಲಿ, ಆಮೇಲೆ ಜೀವಗಳನ್ನ ನೀವು ಸಾಕಿರಿ. ಆಡುಗಳು ನಿಮ್ ಮಾತು ಕೇಳ್ತಾ ಇದ್ದಾವು, ಅಲ್ಲಿ ಅವು ತಿನ್ಲಿಕ್ಕೆ ಸಾಕಷ್ಟು ತಪ್ಪಲ ಪಲ್ಲೆ ಒದಗಿಸಿದಿರ. ಆಮೇಲೆ ಆಡುಗಳು ಇದಾವ ಅಂತಿಕೊಂಡು ಅಲ್ಲಿ ನಿಮ್ಗೆ ಕೋಳಿಗಳು ಕೂಡ ನಿಮ್ಮಲ್ಲಿ ಸಾಕಷ್ಟು ಆರೋಗ್ಯವಾಗಿದಾವು. ಹೀಗಾಗಿ ಅಂದ್ರೆ ಸಮಗ್ರವಾಗಿ ಎಲ್ಲರ ಒಂದು ಬದುಕನ್ನು ನೀವು ಹಸನ್ ಮಾಡಲಿಕ್ಕೆ ಹೊರಟಿದ್ದೀರಿ. ನಿಮ್ಮ ಬದುಕು ಹಸನಾಗಿದೆ. ತುಂಬಾ ಕುಟುಂಬದಲ್ಲಿ ಕೂಡ ನೀವು ಸಾಕಷ್ಟು ಸವಾಲುಗಳನ್ನು ಇದ್ರೂ ಕೂಡ ಅವುಗಳನ್ನೆಲ್ಲ ಯಶಸ್ವಿಯಾಗಿ ಎದುರಿಸಿ ಇವತ್ತು ಸಮಗ್ರ ಕೃಷಿಯೊಳಗ ಒಬ್ಬ ಮಾದರಿ ರೈತರಾಗಿ ಎದ್ದು ನಿಂತಿದ್ದೀರಾ. ಇದೇ ರೀತಿ ತುಂಬಾ ಯಶಸ್ಸು ನಿಮ್ಮ ಬೆನ್ ಹತ್ಲಿ. ನಿಮ್ಮ ಒಂದು ಮಾದರಿ ನೋಡಿಕೊಂಡು ಸಾಕಷ್ಟು ರೈತರು ತಮ್ಮ ಜೀವನವನ್ನು ಬದಲಿ ಮಾಡ್ಕೊಳ್ಳಿ. ಪಾಮಲ್ ದಿನಿಯೊಳಗೆ ಏನು ಒಂದು ಗ್ರಾಮೀಣ ಪ್ರದೇಶದೊಳಗೆ ನೀವು ಒಂದು ಕ್ರಾಂತಿ ಮಾಡ್ತಾ ಇದ್ದೀರಿ. ಇದು ಪ್ರತಿ ಗ್ರಾಮೀಣ ಭಾಗದಲ್ಲಿ ಕೂಡ ಹಬ್ಲಿ. ನಮ್ಮ ರೈತ ಬಾಂಧವರು ಸ್ವಂತ ನಾವೇನ್ ಕಡಿಮೆ ಇಲ್ಲ, ನಾವು ಸ್ವಾವಲಂಬಿಗಳು, ನಮಗೂ ಬದುಕು ಸ್ವಾವಲಂಬಿ ಬದುಕು ಗೊತ್ತದ ಅಂತ ಹೇಳಿ ಆತ್ಮವಿಶ್ವಾಸದಿಂದ ನಿಮ್ಮ ಮಾದರಿ ಇಟ್ಕೊಂಡು ಕೆಲಸ ಮಾಡೋಂಗಾಗ್ಲಿ, ನಮ್ಮ ರೈತರ ಬದುಕು ಹಸನಾಗ್ಲಿ ಅಂತ ಹೇಳಿ ಈ ಮೂಲಕ ಕರೆಸ್ತೀವಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಸಣ್ಣ ಯಮುನಪ್ಪ ರಾಜಾಪುರ ಅವರೇ ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಇದುವರೆಗೆ ಪ್ರಗತಿಪರ ರೈತರಾದ ಸಣ್ಣ ಯಮುನಪ್ಪ ರಾಜಪುರೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೌಳೇನ್. ಈಗ ಕೃಷಿ ವಾರ್ತೆ ಕೇಳೋಣ. ಬೆಳೆ ವೈವಿಧ್ಯತೆ ಸಾವಯವ ಕೃಷಿಯ ಒಂದು ಪ್ರಮುಖ ಅಂಗ. ವಿವಿಧ ಬೆಳೆ ಪದ್ಧತಿಗಳನ್ನು ಹಾಗೂ ಕೃಷಿ ಪದ್ಧತಿಗಳನ್ನು ವೈಜ್ಞಾನಿಕವಾಗಿ ಅಳವಡಿಸಿಕೊಳ್ಳುವುದರಿಂದ ನೈಸರ್ಗಿಕ ಸಂಪನ್ಮೂಲಗಳಾದ ಭೂಮಿ, ನೀರು ಹಾಗೂ ಸಸ್ಯ ಸಂಪತ್ತನ್ನು ಸಂರಕ್ಷಣೆ ಮಾಡಬಹುದು, ಅಲ್ಲದೆ ಸುಸ್ಥಿರ ಇಳುವರಿಯನ್ನು ಪಡೆಯಬಹುದು. ರಾಜ್ಯವು 70% ಒಣ ಪ್ರದೇಶ ಹೊಂದಿದ್ದು ಈ ಪ್ರದೇಶ ಮಳೆಯ ಮೇಲೆ ಅವಲಂಬಿಸಿದೆ. ಮಣ್ಣಿನ ಗುಣಧರ್ಮ, ನೀರಾವರಿ ಸೌಕರ್ಯ, ಹವಾಗುಣಕ್ಕನುಗುಣವಾಗಿ ವಿವಿಧ ಬೆಳೆಗಳನ್ನು ಬೆಳೆಯಲಾಗುತ್ತಿದೆ. ಕರ್ನಾಟಕದಲ್ಲಿ ಪ್ರಮುಖವಾಗಿ ಜೋಳ, ಗೋವಿನ ಜೋಳ, ಭತ್ತ, ರಾಗಿ, ಗೋಧಿ, ನವಣೆ, ಸಾಮೆ, ತೊಗರಿ, ಕಡಲೆ, ಹೆಸರು, ಉದ್ದು ಹಾಗೂ ಹುರುಳಿ ಬೆಳೆಗಳನ್ನು ಆಹಾರ ಬೆಳೆಗಳಾಗಿ, ಶೇಂಗಾ, ಸೋಯಾ ಅವರೆ, ಸೂರ್ಯಕಾಂತಿ, ಕುಸುಬೆ, ಎಳ್ಳು ಹಾಗೂ ಗುರೆಳ್ಳು ಬೆಳೆಗಳನ್ನು ಎಣ್ಣೆಕಾಳು ಬೆಳೆಗಳಾಗಿ, ಕಬ್ಬು, ಹತ್ತಿ, ಮೆಣಸಿನಕಾಯಿ, ಈರುಳ್ಳಿ, ಆಲೂಗಡ್ಡೆ, ತಂಬಾಕು, ಎಲೆಬಳ್ಳಿ, ತೆಂಗು, ಅಡಿಕೆ, ವೆನಿಲ್ಲಾ, ಮೆಣಸು, ಯಾಲಕ್ಕಿ ಮತ್ತು ಕೋಕೋ ಬೆಳೆಗಳನ್ನು ವಾಣಿಜ್ಯ ಬೆಳೆಯಾಗಿ ಬೆಳೆಯಲಾಗುತ್ತಿದೆ. ಹಣ್ಣಿನ ಬೆಳೆಗಳಾದ ಮಾವು, ಚಿಕ್ಕು, ಪೇರ್ಲ, ದ್ರಾಕ್ಷಿ, ದಾಳಿಂಬೆ, ನಿಂಬೆ, ಬಾಳೆ, ನೆಲ್ಲಿ, ಅಂಜೂರ, ಮೋಸಂಬಿ, ಹಲಸು ಬೆಳೆಗಳನ್ನು ಮತ್ತು ಟೊಮ್ಯಾಟೊ, ಬದನೆ, ವಟಾಣಿ, ಗಜ್ಜರಿ, ಕುಂಬಳ, ಸೌತೆಕಾಯಿ, ಎಲೆಕೋಸು, ಹೂಕೋಸು, ಹೀರೆಕಾಯಿ, ಹಾಗಲಕಾಯಿ ಮತ್ತಿತರ ಕಾಯಿಪಲ್ಲೆ ಬೆಳೆಗಳನ್ನು, ಗುಲಾಬಿ, ಸೇವಂತಿಗೆ, ಸುಗಂಧಿ, ಚೆಂಡು ಹೂ, ಮಲ್ಲಿಗೆ ಇತ್ಯಾದಿ ಹೂ ಬೆಳೆಗಳನ್ನು ಬೆಳೆಯಲಾಗುತ್ತಿದೆ. ಈ ಬೆಳೆಗಳನ್ನು ಬೆಳೆಯಲು ನಮ್ಮ ರಾಜ್ಯದಲ್ಲಿ ವೈವಿಧ್ಯಮಯ ವಾತಾವರಣ

ಇದುವರೆಗೆ ಹುಬ್ಬಳ್ಳಿಯ ಸುಳ್ಳದ ದೇವಕ್ಕ ರಾಮಪ್ಪ ತುಳಜಮ್ನವರ್ ಹಾಗೂ ಮೇಳದವರಿಂದ ಕೋಲಾಟದ ಪದ ಕೇಳಿದಿರಿ. ಈಗ ಪೇಟೆ ಧಾರಣಿ ತಿಳಿದುಕೊಳ್ಳೋಣ. ಮೊದಲಿಗೆ ಗದಗ್ ಪೇಟೆ ಧಾರಣಿ ಪ್ರತಿ ಕ್ವಿಂಟಲ್ಗೆ ಹೀಗಿದೆ. ಕಡಲೆಕಾಳು ಕನಿಷ್ಠ 4039, ಗರಿಷ್ಠ 4875. ಉದ್ದಿನಕಾಳು ಕನಿಷ್ಠ 2812, ಗರಿಷ್ಠ 5537. ಅಲ್ಸಂದೆ ಕನಿಷ್ಠ 2669, ಗರಿಷ್ಠ 4509. ಹೆಸರುಕಾಳು ಕನಿಷ್ಠ 3065, ಗರಿಷ್ಠ 5859. ರಾಗಿ ಕನಿಷ್ಠ ಹಾಗೂ ಗರಿಷ್ಠ 1559. ಕುಸುಬೆ ಕನಿಷ್ಠ 4022, ಗರಿಷ್ಠ 4782. ತೊಗರಿ ಕನಿಷ್ಠ 4227, ಗರಿಷ್ಠ 4511. ಗೋಧಿ ಬಿಳಿ ಗೋಧಿ ಕನಿಷ್ಠ 1559, ಗರಿಷ್ಠ 3112. ಇನ್ನು ಬಾಗಲಕೋಟೆ ಪ್ಯಾಟಿ ಧಾರಣೆ ಹೀಗಿದೆ. ಪ್ರತಿ ಕ್ವಿಂಟಲ್ಗೆ ಕಡಲೆಕಾಳು ಕನಿಷ್ಠ 3259, ಗರಿಷ್ಠ ಕೂಡ 3259. ಮೆಕ್ಕೆಜೋಳ ಕನಿಷ್ಠ ಹಾಗೂ ಗರಿಷ್ಠ 1909. ಸೂರ್ಯಕಾಂತಿ ಕನಿಷ್ಠ 3259, ಗರಿಷ್ಠ 5009. ತೊಗರಿ ಕನಿಷ್ಠ ಹಾಗೂ ಗರಿಷ್ಠ 4889. ಸಿರ್ಸಿ ಪ್ಯಾಟಿ ಧಾರಣಿ ಬೆಟ್ಟೆ ಅಡಿಕೆ ಕನಿಷ್ಠ 38199, ಗರಿಷ್ಠ 46399. ಹುಬ್ಬಳ್ಳಿ ಪ್ಯಾಟಿ ಧಾರಣಿ ಪ್ರತಿ ಕ್ವಿಂಟಲ್ಗೆ ಕಡಲೆಕಾಳು ಕನಿಷ್ಠ 4312, ಗರಿಷ್ಠ 5050. ಉದ್ದಿನಕಾಳು ಕನಿಷ್ಠ ಹಾಗೂ ಗರಿಷ್ಠ 6110. ಹೆಸರುಕಾಳು ಕನಿಷ್ಠ 5209, ಗರಿಷ್ಠ 6110. ಪೂನಾ ಈರುಳ್ಳಿ ಕನಿಷ್ಠ 5550. ಪೂನಾ ಈರುಳ್ಳಿ ಕನಿಷ್ಠ 550, ಗರಿಷ್ಠ 1700. ತೆಲಗಿ ಈರುಳ್ಳಿ ಕನಿಷ್ಠ 300, ಗರಿಷ್ಠ 1350. ಆಲೂಗಡ್ಡೆ ಕನಿಷ್ಠ 1700, ಗರಿಷ್ಠ 2100. ಸೋಯಾಬೀನ್ ಕನಿಷ್ಠ 6111, ಗರಿಷ್ಠ 6339. ಜವರಿ ಗೋಧಿ ಕನಿಷ್ಠ ಹಾಗೂ ಗರಿಷ್ಠ 2212. ಪ್ಯಾಟಿ ಧಾರಣೆ ಕೇಳಿದಿರಿ. ಇದಾಗಿತ್ತು ಇಂದಿನ